45 ವರ್ಷ ಮೇಲ್ಪಟ್ಟ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ದಂತ ಭಾಗ್ಯ ಯೋಜನೆ ಓರಲ್ ಹೆಲ್ತ್ ಪಾಲಿಸಿ ಅಡಿಯಲ್ಲಿ ಸಂಪೂರ್ಣ ದಂತ ಪಂಕ್ತಿ ಇಲ್ಲವೇ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಹಲ್ಲುಗಳನ್ನು ಕಳೆದುಕೊಂಡವರಿಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿಯನ್ನು ನೀಡಲಾಗುವುದು. ಕರ್ನಾಟಕ ಸರ್ಕಾರದಿಂದ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ದಂತ ಭಾಗ್ಯ ಯೋಜನೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ಪ್ರಕಟಣೆ. ರಾಧ ನೋಡು, ಮಳೆಯಿಂದ ತಪ್ಪಿಸ್ಕೊಳ್ಳಕ್ಕೆ ಕೊಳೆ ತಂದೆ. ಡೆಂಗು ಮತ್ತು ಚಿಕನ್ ಗುಣಿಯಿಂದ ತಪ್ಪಿಸ್ಕೊಳ್ಳಕ್ಕೆ ಉಪಾಯ ಅದನ್ನೇ ಮಾಡ್ತಾರೆ. ಇದನ್ನ ನನ್ಗೆ ಯಾರು ಹೇಳೇ ಇಲ್ಲ. ನಾನ್ ಹೇಳ್ತೀನಿ, ನೀರಿನಿಂದ ತುಂಬಿದ ಟ್ಯಾಂಕು ಇಲ್ಲ ಪಾತ್ರೆಗಳನ್ನ ಚೆನ್ನಾಗಿ ಮುಚ್ಚಿಡಿ. ಪ್ರತಿ ವಾರ ಕೂಲರ್ ಖಾಲಿ ಮಾಡಿ ಒಣಗಿಸಿ ತುಂಬಿಡಿ. ಮನೆ ಮತ್ತು ಅಕ್ಕಪಕ್ಕ ಒಡೆದ ಡ್ರಮ್, ಬ್ಯಾರಲ್, ಡಬ್ಬ, ಟೈರ್ ಇತ್ಯಾದಿಗಳಲ್ಲಿ ನೀರು ತುಂಬದಂತೆ ನೋಡ್ಕೊಳ್ಳಿ. ಸೊಳ್ಳೆ ಕಚ್ಚದೆ ಆಗಿರಲು ಕಾಯಿಲ್, ಕ್ರೀಮ್, ಮೆಷಿನ್ ಇತ್ಯಾದಿಗಳನ್ನ ಬಳಸಿ. ಡೆಂಗುವಿನ ಸೊಳ್ಳೆ ಹಗಲಿನಲ್ಲಿ ಕಚ್ಚುತ್ತವೆ, ಹಾಗಾಗಿ ಇಡೀ ಶರೀರವನ್ನು ಮುಚ್ಚುವ ಬಟ್ಟೆ ಧರಿಸಿ. ಜ್ವರ ಬಂದ್ರೆ ಡಾಕ್ಟರ್ ಸಲಹೆ ಪಡೆಯಿರಿ. ತಿಳಿತಾ? ತಿಳಿತು. ಮತ್ತೀಗ ಬೇರೆಯವರಿಗೂ ಸಹ ಹೇಳ್ತೀನಿ. ಇಂಥ ಸುಲಭವಾದ ಉಪಾಯ ನಿಮ್ಮದಾಗಿಸಿಕೊಳ್ಳಿ. ಡೆಂಗು ಚಿಕನ್ ಗುಣವನ್ನ ದೂರ ಓಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಶಿಕ, ಕ್ಯಾಲೆಂಡರ್ ಅಲ್ಲಿ ಪ್ರತಿ ತಿಂಗಳು 9ನೇ ತಾರೀಕು ಯಾಕೆ ಗುರುತು ಮಾಡ್ಕೊಂಡಿದ್ಯಾ? ಅದ ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅಂತ ಕಣಮೆ. ಪ್ರತಿ ತಿಂಗಳು 9ನೇ ತಾರೀಕು ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನಂತ ಗರ್ಭಿಣಿಯರಿಗೆ ಸಂಪೂರ್ಣ ತಪಾಸಣೆ ಮಾಡ್ತಾರ್ರಿ. ಆಮೇಕೆ 2 ಮತ್ತು 3ನೇ ತಿಂಗಳು ತಪಾಸಣೆ ಹೋಗೋದನ್ನ ತಪ್ಪಿಸ್ಬೇಡ. ಏನಾದ್ರೂ ತೊಂದರೆ ಇದ್ರೆ ಅದನ್ನೇ ಗುರುತಿಸಿ ವಿಶೇಷ ಗಮನ ಕೊಡ್ತಾರ್ರಿ. ನೆನಪಿಡಿ, ಪ್ರತಿ ತಿಂಗಳು 9ನೇ ತಾರೀಕು ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಓ ಆಶಕ್ಕ, ಏನಿದು ಬಿರ್ಬಿರ್ನೆ ಒಯ್ತಾ ಇದೆಯಲ್ಲ, ಏನ್ ಸಮಾಚಾರ? ಊರ್ನಾಗೆ ಸೊಳ್ಳೆ ಕಾಟ ಜಾಸ್ತಿ ಆಗಿ ಮೆದುಳು ಜ್ವರ ಕಾಣಿಸ್ಕೊಳ್ತಿದೆ. ನೀವೆಲ್ಲ ನಿಮ್ಮ ಮನೆ ಸುತ್ತ ಶುಚಿಯಾಗಿಟ್ಕೊಳ್ಳಿ. ನಿಮ್ ಮಕ್ಳಿಗೆ ಜೆಇ ಲಸಿಕೆ ತಪ್ಪದೆ ಹಾಕ್ಸಿ. ಜೆಇ ಲಸಿಕೆ ಅಂದ್ರೆ ಏನು? ಹಾಕ್ಸಿದ್ರೆ ಏನಾಗ್ತದವ? ಮಕ್ಳ ದೇಹದಲ್ಲಿ ಜಾಪನೀಸ್ ಎನ್ಸೆಫಾಲಿಟಿಸ್ ಅನ್ನೋ ವೈರಾಣು ಬರದಂತೆ ತಡೆಯಕ್ಕೆ ಜೆಇ ಲಸಿಕೆ ಹಾಕಿಸ್ಬೇಕು. ಇಲ್ದಿದ್ರೆ ನರ ದೌರ್ಬಲ್ಯತೆ, ಬುದ್ಧಿಮಾಂದ್ಯತೆ, ಮೂರ್ಛೆ ರೋಗ, ಶಾಶ್ವತ ಅಂಗವೈಕಲ್ಯನೂ ಉಂಟಾಗ್ಬೋದು. ಜ್ವಾಪನ ಎಲ್ಲ ಆಗ್ತಿರವ ಆ ಜೆಇ ಲಸಿಕೆನ? ಆಯ್ದ ಜಿಲ್ಲೆಗಳ ಶಾಲೆಗಳಲ್ಲಿ, ಅಂಗನವಾಡಿಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಹಾಕ್ತಾರವ? ಇವತ್ತೇ ನನ್ನ ಮಗುಗೆ ಜೈ ಲಸಿಕೆ ಹಾಕಿಸ್ಬಿಡ್ತೀನಿ ಬಿಡವ. ಬನ್ನಿ, 15 ವರ್ಷದ ಒಳಗಿನ ಮಕ್ಕಳಿಗೆ ಜೆಇ ಲಸಿಕೆ ಹಾಕಿಸೋಣ. ಮೆದುಳು ಜ್ವರದ ವಿರುದ್ಧ ಯುದ್ಧ ಸಾರೋಣ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಆತ್ಮೀಯ ರೈತ ಬಂಧುಗಳಿಗೆ ನಮಸ್ಕಾರ. ಕಿಸಾನ್ ವಾಣಿಯ ಇಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಮೊದಲಿಗೆ ಮಧುಮೇಹ ಮತ್ತು ದಂತ ಆರೋಗ್ಯ ಈ ಕುರಿತು ಡಾಕ್ಟರ್ ಮುರಳಿ ಮೋಹನ ಚೂಂತಾರು ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಡಾಕ್ಟರ್ ಮುರಳಿ ಮೋಹನ್ ಚೂಂತಾರು ಅವರೇ, ನಮಸ್ಕಾರ. ನಮಸ್ಕಾರ. ನವೆಂಬರ್ 14ನೇ ದಿವಸವನ್ನ ವಿಶ್ವ ಮಧುಮೇಹ ದಿನ ಅಂತ ಆಚರಣೆ ಮಾಡ್ತೀವಿ. ವಿಶೇಷವಾಗಿ ನಾವು ಗಮನಿಸಬೇಕಾಗಿರುವಂತಹದ್ದು ಮಧುಮೇಹಕ್ಕೂ ದಂತ ಆರೋಗ್ಯಕ್ಕೂ ಯಾವ ರೀತಿಯ ಒಂದು ಸಂಬಂಧ ಇದೆ, ಹಾಗೂ ಮಧುಮೇಹಿಗಳಲ್ಲಿಯೇ ವಿಶೇಷವಾಗಿ ಕಂಡುಬರುವಂತಹ ದಂತ ಆರೋಗ್ಯದ ಸಮಸ್ಯೆಗಳು ಹಾಗೂ ಅವುಗಳ ನಿರ್ವಹಣೆ, ಈ ವಿಚಾರವಾಗಿ ಇವತ್ತು ಮಾತನಾಡಬೇಕಾಗಿದೆ. ಹೇಳಿ, ಮಧುಮೇಹಿ ದಿನ ಹಾಗೂ ದಂತ ಆರೋಗ್ಯ ಇದಕ್ಕೆ ಯಾವ ರೀತಿಯ ಒಂದು ಸಂಬಂಧ ಇದೆ? ನೋಡಿ, ಪ್ರತಿ ವರ್ಷ ನವೆಂಬರ್ 14ರಂದು ನಾವು ಮಧುಮೇಹಿಗಳ ತಿಳುವಳಿಕಾ ದಿನ ಅಂತ ಹೇಳಿ ಆಚರಣೆ ಮಾಡಿ ಜನರಲ್ಲಿ ಮಧುಮೇಹ ರೋಗದ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಮಧುಮೇಹ ಅನ್ನೋದು ಒಂದು ರೋಗ ಅನ್ನೋದಕ್ಕಿಂತ ಅದನ್ನು ನಾವು ಮೆಟಬಾಲಿಕ್ ಡಿಸಾರ್ಡರ್ ಅಂತ ಹೇಳ್ತೇವೆ. ಇದಕ್ಕೆ ಚಿಕಿತ್ಸೆ ಇಲ್ಲ, ಆದರೆ ನಾವು ಈ ರೋಗವನ್ನು ನಿಯಂತ್ರಣ ಮಾಡೋದಕ್ಕೆ ಹೆಚ್ಚಿನವಾದಂತಹ ನಾವು ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗತ್ತೆ. ಸೊ ಜೊತೆಗೆ ಜೀವನ ಮಾಡಬೇಕು. ಹೌದು, ಅದರ ಜೊತೆಗೆ ನಾವು ಮಧುಮೇಹ ಅನ್ನೋದು ಜೀವನ ಪರ್ಯಂತವಾಗಿ ನಮ್ಮ ಜೊತೆ ಇರ್ತದೆ. ಅದು ನಿಧಾನವಾಗಿ, ಅದು ಸರಿಯಾದ ರೀತಿಯಲ್ಲಿ ನಿಯಂತ್ರಣ ಮಾಡಲಿಲ್ಲ ಅಂದರೆ ನಿಧಾನವಾಗಿ ನಮ್ಮ ದೇಹದ ಒಂದೊಂದೇ ಅಂಗಾಂಗಗಳನ್ನು ನುಂಗಿ ನೀರು ಕುಡಿದು ಆಪೋಷಣ ಮಾಡಿ ನಮ್ಮನ್ನು ಜೀವಂತವಾಗಿ ಶವದ ರೀತಿಯಲ್ಲಿ ಮಾಡ್ತದೆ. ಈ ನಿಟ್ಟಿನಲ್ಲಿ ಈ ಕಾಯಿಲೆಯನ್ನು ನಿಯಂತ್ರಣದಲ್ಲಿಟ್ಟುಕೊಂಡ್ರೆ ನಮಗೆ 100 ವರ್ಷಗಳ ಕಾಲ ನಾವು ಆರೋಗ್ಯಪೂರ್ಣವಾಗಿ ಬದುಕಲಿಕ್ಕೆ ಸಾಧ್ಯವಿದೆ ಎಂಬ ಸಂದೇಶವನ್ನು ಸಮಾಜಕ್ಕೆ ನೀಡಬೇಕಾಗಿದೆ. ಈ ಕಾರಣದಿಂದ ಜನರಲ್ಲಿ ದಂತ ಆರೋಗ್ಯ ಮತ್ತು ಡಯಾಬಿಟೀಸ್ ಹಾಗೂ ಹೇಗೆ ನಾವು ಇದನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು, ಯಾವ ರೀತಿಯ ತೊಂದರೆಗಳನ್ನು ಬರದಂತೆ ಜಾಗೃತಿ ವಹಿಸಬೇಕು ಎನ್ನುವುದರ ಬಗ್ಗೆ ಜಾಗೃತಿ ಮೂಡಿಸಬೇಕಾದಂಥ ಅನಿವಾರ್ಯ ಕಾಲಘಟ್ಟದಲ್ಲಿ ನಾವು ಇವತ್ತಿದ್ದೇವೆ. ಮಧುಮೇಹಕ್ಕೂ ಈ ಒಂದು ದಂತ ಆರೋಗ್ಯಕ್ಕೂ ಎಲ್ಲಿಯ ಸಂಬಂಧ? ನೋಡಿ, ಮಧುಮೇಹ ಡಿಸಾರ್ಡರ್ಸ್ ಅಂತ ನಾವು ಏನು ಹೇಳ್ತೇವೆ, ಇದು ಹೆಚ್ಚಿನ ಜನರಿಗೆ ಅವರಿಗೆ ಮಧುಮೇಹ ಇದೆ ಅಂತೇಳಿ ಗೊತ್ತೇ ಇರೋದಿಲ್ಲ. ಒಂದು ವಿಶೇಷವಾದಂಥ ಒಂದು ಸ್ಟ್ಯಾಟಿಸ್ಟಿಕ್ಸ್ ನಾನು ಹೇಳ್ತೇನೆ, 50% ಮಂದಿಯಲ್ಲಿ ಅವರಿಗೆ ಮಧುಮೇಹ ಇದೆ ಅಂತೇಳಿ ಗೊತ್ತಾಗೋದಿಲ್ಲ. ಪ್ರತಿ 10ರಲ್ಲಿ ಈಗಿನ ವಿಶ್ವಸಂಸ್ಥೆಯ ವರದಿಗಳ ಪ್ರಕಾರ 5 ಮಂದಿ ಮಧುಮೇಹಿಗಳು ಮತ್ತು 7 ಮಂದಿ ಅಧಿಕ ರಕ್ತದೊತ್ತಡದಿಂದ ಬಳಲ್ತಾ ಇದ್ದಾರೆ ಅಂತೇಳಿ ಅಂಕಿಅಂಶಗಳಿಂದ ಸಾಬೀತಾಗಿದೆ. ನಮ್ಮ ದಂತ ಚಿಕಿತ್ಸಾಲಯಕ್ಕೆ ಬರುವ ಹೆಚ್ಚಿನ ರೋಗಿಗಳಿಗೆ ನಾವು ಅವರ ಬಾಯಿ ತೆರೆದಾಗ, ಬಾಯಿ ಅಂದರೆ ಒಂದು ಬ್ಯಾಕ್ಟೀರಿಯಾಗಳ ಗುಂಡಿ, ಬಾಯಿ ತೆರೆದಾಗ ನಮಗೆ ಖಂಡಿತವಾಗಿಯೂ ಅವರು ಡಯಾಬಿಟಿಕ್ ಬಾಯಿ ಹೇಗಿರ್ತದೆ ಅಂತ ಹೇಳೋ ಒಂದು ಕಲ್ಪನೆ ನಮಗಿರ್ತದೆ ಎಲ್ಲ ದಂತ ವೈದ್ಯರುಗಳು. ನಾವು ಅವರು ಬಾಯಿ ತೆರೆದಾಗಲೇ ನಮಗೆ ಒಂದು ಸುಳಿವು ಸಿಗ್ತದೆ, ನಾವು ನಿಮಗೆ ಡಯಾಬಿಟಿಸ್ ಇದೆಯಾ ಅಂತ ಕೇಳಿದಾಗ ಇಲ್ಲ ಡಾಕ್ಟ್ರೆ ನಮಗೇನಿಲ್ಲ ಅಂತೇಳಿ ಅತ್ಯಂತ ಕಾನ್ಫಿಡೆನ್ಸಿಂದ ಹೇಳ್ತಾರೆ. ಆದರೆ ಅವರ ಬಾಯಿಯ ಒಸಡುಗಳನ್ನು, ಬಾಯಿಯ ವಾಸನೆಗಳನ್ನು, ಬಾಯಿಯ ಸ್ಟ್ರಕ್ಚರನ್ನು ನೋಡಿದಾಗ ನಾವು ಹೇಳ್ತೀವಿ, ನೋಡಿ ನೀವು ಒಂದು ಡಯಾಬಿಟಿಸ್ ಚೆಕ್ ಮಾಡ್ಕೊಂಡು ಬನ್ನಿ ಅಂತೇಳಿ. ಮರುದಿವಸ ಬಂದು ಡಾಕ್ಟ್ರೆ ನೀವು ಹೇಳಿದ್ದು ಕರೆಕ್ಟ್, ನನಗೆ ಡಯಾಬಿಟಿಸ್ ಇದೆ ಅಂತೇಳಿ. ಪ್ರತಿ 10ರಲ್ಲಿ 3 ಮಂದಿ ಡಯಾಬಿಟಿಸ್ ರೋಗಿಗಳು ದಂತ ಚಿಕಿತ್ಸಾಲಯದಲ್ಲಿ ಅವರಿಗೆ ಡಯಾಬಿಟಿಸ್ ಇದೆ ಅಂತ ಹೇಳುವಂಥ ತಿಳಿಯುವಂಥ ಕಾಲಘಟ್ಟದಲ್ಲಿ ನಾವೀಗ ನಿಂತಿದ್ದೇವೆ. ಈ ಕಾರಣದಿಂದ ದಂತ ವೈದ್ಯರಿಗೆ ಈ ಮಧುಮೇಹ ರೋಗಿಗಳನ್ನು ಹೆಚ್ಚು ತಿಳುವಳಿಕೆ ನೀಡಬೇಕಾದಂತಹ, ಗುರುತಿಸಬೇಕಾದಂತಹ ಹೆಚ್ಚಿನ ಸಾಮಾಜಿಕ ಹೊಣೆಗಾರಿಕೆ ಇದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅಂದ್ರೆ ಈಗ ಮಧುಮೇಹಿಗಳಲ್ಲಿ ಕಂಡು ಬರುವಂತಹ ಈ ದಂತ ಆರೋಗ್ಯದ ಸಮಸ್ಯೆಗಳು ಯಾವ್ಯಾವ? ನೋಡಿ, ಮಧುಮೇಹಿಗಳಲ್ಲಿ ವಿಶಿಷ್ಟವಾದಂತಹ ಒಂದು ಕೆಲವೊಂದು ಸಮಸ್ಯೆಗಳಿರ್ತದೆ. ಮೊದಲನೇದಾಗಿ ಒಸಡಿನ ತೊಂದರೆಗಳು. ಒಸಡು ಅಂದರೆ ಹಲ್ಲಿನ ಸುತ್ತ ಇರುವಂತಹ ಒಂದು ತೆಳು ಗುಲಾಬಿ ಬಣ್ಣದ ಒಂದು ಹಲ್ಲನ್ನು ಗಟ್ಟಿಯಾಗಿ ಭದ್ರವಾಗಿ ಹಿಡಿದುಕೊಳ್ಳುವಂಥ ಒಂದು ಮಾಂಸಕಟ್ಟಗಳ ಒಂದು ರಚನೆ. ಹಲ್ಲಿನ ಸುತ್ತ ದಂತಾಧಾರ ಎಲುಬು ಇರುತ್ತದೆ, ಅದರ ಸುತ್ತ ಈ ಒಸಡು ತುಂಬ ಗಟ್ಟಿಯಾಗಿ ಹಲ್ಲನ್ನು ಭದ್ರವಾಗಿ ಹಿಡಿದುಕೊಳ್ತಾ ಇದೆ. ಇಲ್ಲಿ ಡಯಾಬಿಟಿಸ್ನವ್ರಿಗೆ ಏನಾಗ್ತದೆ ಅಂತ ಹೇಳಿದರೆ, ಈ ಒಸಡಿನಲ್ಲಿ ಪಯೋರಿ ಅಂತ ನಾವು ಹೇಳ್ತೇವೆ, ಒಸಡಿ ಸಂಬಂಧ, ಒಸಡಿನ ಸುತ್ತ ಕೀವು ತುಂಬಿಕೊಳ್ಳುವಂಥದ್ದು, ಇದು ಅತ್ಯಂತ ಟಿಪಿಕಲ್ ಆಗಿ ಡಯಾಬಿಟಿಕ್ ರೋಗಿಗಳಲ್ಲಿ ಕಂಡುಬರುವಂಥದ್ದು. ಸೊ ಬಾಯಿ ತೆರೆದ ಕೂಡಲೇ ನಾವು ಒಸಡು ಕೆಂಪಗಾಗಿ ಊದಿಕೊಂಡಿರ್ತದೆ. ಹೆಲ್ದಿಯಾಗಿರುವಂಥ ಆರೋಗ್ಯವಂತ ಬಾಯಿನಲ್ಲಿ ಒಸಡುಗಳು ತೆಳು ಗುಲಾಬಿ ಬಣ್ಣ, ಇಲ್ಲಿ ಕೆಂಪಾಗಿರ್ತದೆ. ಒಸಡಿನ ಸುತ್ತ ಕೀವು ತುಂಬಿಕೊಳ್ಳುವಂಥದ್ದು, ಹಲ್ಲು ಅಲುಗಾಡುವಂಥದ್ದು ನಮಗೆ ಕಂಡುಬರ್ತದೆ. ಅದನ್ನು ನೋಡಿದ ಕೂಡಲೇ ನಾವು ಹೇಳ್ತೇವೆ, ನೋಡಿ ನಿಮಗೆ ಖಂಡಿತವಾಗಿ ಸಹ ಡಯಾಬಿಟಿಸ್ ಇರುವ ಸಾಧ್ಯತೆ ಇದೆ ಅಂತೇಳಿ. ಒಂದು ಒಸಡಿನ ಪಯೋರಿಯ, ಇನ್ನೊಂದು ಹಲ್ಲು ಅಲುಗಾಡುವುದು. ರೋಗಿಗಳು ನಮಗೆ ಹೇಳ್ತಾರೆ, ಡಾಕ್ಟ್ರೆ ನನ್ನ ಹಲ್ಲು ಗಟ್ಟಿ ಇತ್ತು, ಕಳೆದ 6 ತಿಂಗಳಿಂದ ಹಲ್ಲು ಅಲುಗಾಡಲಿಕ್ಕೆ ಶುರುವಾಗಿದೆ. ಟೂತ್ ಮೈಗ್ರೇಷನ್ ಅಂತ ಹೇಳ್ತೇವೆ, ಹಲ್ಲಿನ ನಡುವೆ ಗ್ಯಾಪ್ ಬರ್ತಾ ಇದೆ, ಹಲ್ಲು ಅಲುಗಾಡ್ತಾ ಇದೆ ಅಂತೇಳಿ. ಇದೊಂದು ಡಯಾಬಿಟಿಸ್ ಬರುತ್ತಿರುವಂಥ ಒಂದು ಸಂದೇಶ, ಆ ರೋಗಿಗೆ ಡಯಾಬಿಟಿಸ್ ಆರಂಭ ಆಗ್ತಾ ಇದೆ ಅನ್ನುವ ಸಂದೇಶ. ಆ ತಕ್ಷಣ ನಾವೇನು ಮಾಡ್ತೇವೆ ಅಂತೇಳಿದರೆ, ರೋಗಿಗಳ ದಂತ ಕ್ಷಕೀರ್ಣವನ್ನು ತೆಗಿತೇವೆ, ಎಕ್ಸ್ರೇ ತೆಗೆದು ನೋಡ್ತೇವೆ. ಹಲ್ಲಿನ ಸುತ್ತ ಏನು ಆರೋಗ್ಯವಂತವಾದಂತಹ ದಂತಾಧಾರ ಎಲುಬು ಅಂತ ನಾವೇನು ಹೇಳ್ತೇವೆ, ಅಲ್ವಿಯಲ್ಲಾರ್ ಬೋನ್ ಅಂತ ನಾವೇನು ಹೇಳ್ತೇವೆ, ಅದು ನಿಧಾನವಾಗಿ ಕರಗಲಿಕ್ಕೆ ಆರಂಭ ಆಗ್ತದೆ. ಅದು ಕರಗಿದಾಗ ಹಲ್ಲಿಗೆ ಬೇಕಾದಂಥ ಸಪೋರ್ಟಿಂಗ್ ಟಿಶ್ಯೂ, ಒಸಡು ವೀಕ್ ಆಗಿರುವಂಥದ್ದು, ಹಲ್ಲಿನ ಸುತ್ತ ಇರುವಂಥ ಎಲುಬು ಕರಗುವಂಥದ್ದು, ಆ ಹಂತದಲ್ಲಿ ಹಲ್ಲು ಅಲುಗಾಡಲಿಕ್ಕೆ ಶುರುವಾಗ್ತದೆ. ಹಲ್ಲು ನಿಧಾನವಾಗಿ ಅಲುಗಾಡ್ತದೆ. ಏನೇ ತಿನ್ನುವಾಗಲೂ ಅವರಿಗೆ ಹಲ್ಲು ಗಟ್ಟಿಯಾಗಿ ಅನಿಸುವುದಿಲ್ಲ. ಗಟ್ಟಿ ಆಹಾರ ತೆಗೆದುಕೊಳ್ಳುವಾಗ ಒಸಡಿನಲ್ಲಿ ರಕ್ತ ಒಸರುವಂಥದ್ದು, ಹಲ್ಲು ಅಲುಗಾಡುವಂಥದ್ದು, ಮತ್ತು ಹಲ್ಲು ನಿಧಾನವಾಗಿ ತನ್ನ ಜಾಗದಿಂದ ಪಕ್ಕಕ್ಕೆ ಸರಿಲಿಕ್ಕೆ ಶುರುವಾಗ್ತದೆ, ಸ್ಥಳಾಂತರ ಆಗುವಂತಹ ಒಂದು ವ್ಯವಸ್ಥೆಗೆ ನಾಂದಿ ಹಾಡ್ತದೆ. ಈ ಹಂತದಲ್ಲಿ ರೋಗಿಗಳಿಗೆ ನಮ್ಮ ದಂತ ವೈದ್ಯರುಗಳು ಬಂದಾಗ ನಾವು ತಕ್ಷಣವೇ ಅವರಿಗೆ ತಿಳಿ ಹೇಳಬೇಕು, ನೋಡಿ ನಿಮಗೆ ಈ ರೀತಿಯಾದಂತಹ ಒಂದು ತೊಂದರೆ ಇದೆ, ಖಂಡಿತವಾಗಿಯೂ ಡಯಾಬಿಟಿಸ್ ಇರಬಹುದು ಅಂತೇಳಿ ನಾವು ಅವ್ರನ್ನ ಹೆದರಿಸುವಂಥದ್ದಲ್ಲ, ಅವ್ರನ್ನ ಅವರಿಗೆ ಜಾಗೃತಿ ಮೂಡಿಸುವಂತ ಕೆಲಸವೂ ಮಾಡಬೇಕಾಗತ್ತೆ. ಇದಲ್ಲದೆ ಬಾಯಿ ವಾಸನೆ, ಒಂದು ಟಿಪಿಕಲ್ ಡಯಾಬಿಟಿಕ್ ಮೌತ್ ಅಂತ ನಾವು ಹೇಳ್ತೇವೆ, ಅಸೆಟೋನ್ ಬ್ರೆತ್ ಅಂತ ನಾವು ಹೇಳ್ತೇವೆ. ಈ ಡಯಾಬಿಟಿಸ್ ಇರುವವರಿಗೆ ಹಲ್ಲಿನ ಸುತ್ತ ಕೀವು ತುಂಬಿಕೊಳ್ಳುವಂಥದ್ದು, ಹಲ್ಲಿನ ಎಲುಬು ಮತ್ತು ಜಿಂಜಾಯವ ಅಂತ ಏನು ಹೇಳ್ತೇವೆ, ಒಸಡಿನ ನಡುವೆ ಅನರೋಬಿಕ್ ಆರ್ಗ್ಯಾನಿಸಮ್ಸ್, ಬ್ಯಾಕ್ಟೀರಿಯಾಗಳು ಸುತ್ತಿ ತುಂಬಿಕೊಂಡು ಅದು ವಂಶಾಭಿವೃದ್ಧಿ ಮಾಡಿಕೊಳ್ಳುವಂಥದ್ದು, ಆವಾಗ ತುಂಬ ಅಪರ್ಚುನಿಸ್ಟಿಕ್ ಇನ್ಫೆಕ್ಷನ್ ಅಂತ ನಾವು ಹೇಳ್ತೇವೆ. ಅವಕಾಶವಾದಿ ಬ್ಯಾಕ್ಟೀರಿಯಾಗಳು ಇದೆ ನಮ್ಮ ದೇಹ, ಬಾಯಿ ಅನ್ನೋದು ಬ್ಯಾಕ್ಟೀರಿಯಾಗಳ ಗುಂಡಿ, ಲಕ್ಷಾಂತರವಾದಂಥ ಬ್ಯಾಕ್ಟೀರಿಯಾಗಳು ಮನೆ ಮಾಡಿಕೊಂಡು ನಮ್ಮ ಜೊತೆ ಒಂದು ಆರೋಗ್ಯಪೂರ್ಣವಾಗಿ ಬದುಕುವ ವ್ಯವಸ್ಥೆಗೆ ಹೊಂದಿಕೊಂಡಿರ್ತದೆ. ಯಾವಾಗ ದೇಹದ ರಕ್ಷಣಾ ವ್ಯವಸ್ಥೆ ಕಡಿಮೆ ಆಗ್ತದೋ, ಡಯಾಬಿಟಿಸ್ ಬಂದಾಗ ದೇಹದ ರಕ್ಷಣಾ ವ್ಯವಸ್ಥೆ ಕುಸಿಯುತ್ತದೆ. ಈ ಹಂತದಲ್ಲಿ ಇಲ್ಲಿ ಅವಕಾಶವಾದಿ ಬ್ಯಾಕ್ಟೀರಿಯಾಗಳು ಹೆಚ್ಚು ವಿಜೃಂಭಿಸಲಿಕ್ಕೆ ಆರಂಭ ಆಗ್ತದೆ. ಆವಾಗ ಏನಾಗ್ತದೆ, ಒಸಡಿನ ಸುತ್ತ ಕೀವು ತುಂಬಿಕೊಳ್ಳುವಂಥದ್ದು, ಈ ಅನರೋಬಿಕ್ ಬ್ಯಾಕ್ಟೀರಿಯಾಗಳು ವಂಶಾಭಿವೃದ್ಧಿ ಮಾಡಿಕೊಂಡು ಬಾಯಿ ಒಂದು ಟಿಪಿಕಲ್ ಆದಂತಹ ವಾಸನೆ ಬರುವ ಒಂದು ವ್ಯವಸ್ಥೆಗೆ ನಾಂದಿ ಹಾಡ್ತದೆ. ಸೊ ಡಯಾಬಿಟಿಕ್ ಮೌತ್, ಅಸೆಟೋನ್ ಬ್ರತ್ ಅಂತ ಬಂದಾಗ ಖಂಡಿತವಾಗಿ ನಮಗೆ ಅನುಭವಕ್ಕೆ ಬರ್ತದೆ, ಇವರಿಗೆ ಡಯಾಬಿಟಿಸ್ ಖಂಡಿತವಾಗಿಯೂ ಇದೆ ಅಂತೇಳಿ. ನಾವು ತಕ್ಷಣವೇ ರೋಗಿಗಳಿಗೆ ಹೋಗಿ ಒಮ್ಮೆ ನಿಮ್ಮ ಬ್ಲಡ್ ಶುಗರ್ ಟೆಸ್ಟ್ ಮಾಡಿ ಬನ್ನಿ ಅಂತ ಹೇಳಿದಾಗ ಮರುದಿವಸ ಬಂದು ಹೇಳ್ತಾರೆ, ಡಾಕ್ಟ್ರೆ ನೀವು ಹೇಳಿದ್ದು ಸರಿ, ನನಗೆ 400 mg ಇದೆ ಅಂತ ಹೇಳಿ ನಮ್ಮ ಹತ್ರ ಹೇಳ್ತಾರೆ. ಸೊ ಈ ನಿಟ್ಟಿನಲ್ಲಿ ದಂತ ವೈದ್ಯರಿಗೆ ಹೆಚ್ಚಿನ ಸಾಮಾಜಿಕ ಹೊಣೆಗಾರಿಕೆ ಇದೆ. ಪ್ರತಿ 10ರಲ್ಲಿ 3 ಮಂದಿ ಡಯಾಬಿಟಿಕ್ ರೋಗಿಗಳು ದಂತ ಚಿಕಿತ್ಸಾಲಯದಲ್ಲೇ ಗುರುತಿಸಲ್ಪಡುವುದು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅಂದ್ರೆ ಪ್ರಮುಖವಾಗಿ ನೀವು 3 ಒಂದು ಲಕ್ಷಣಗಳನ್ನು ಹೇಳಿದ್ರಿ. ಪಯೋರಿ ಅನ್ನುವಂಥದ್ದು ಅಥವಾ ಒಂದು ಒಸಡಿನ ಒಂದು ಸಮಸ್ಯೆ ಬರುವಂತಹದ್ದು, ಜೊತೆಗೆ ಹಲ್ಲು ಅಲುಗಾಡುವಂತಹದ್ದು ಮತ್ತು ಕೆಟ್ಟ ವಾಸನೆ ಬರುವಂತಹದ್ದು. ಹೌದು, ಇವಲ್ಲದೆ ಇವುಗಳನ್ನು ಅಂದ್ರೆ ಈಗ ಮಧುಮೇಹವನ್ನ ನೆಗ್ಲೆಕ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಸರಿಯಾದಂತಹ ಒಂದು ಚಿಕಿತ್ಸೆಯ ಪರಿಣಾಮಕಾರಿಯಾದಂತಹ ಒಂದು ಚಿಕಿತ್ಸೆಯನ್ನ ಔಷಧಿಯನ್ನ ತೆಗೆದುಕೊಳ್ಳದೆ ಹೋದಂತಹ ಸಂದರ್ಭದಲ್ಲಿ ಇನ್ನಷ್ಟು ಕಾಂಪ್ಲಿಕೇಶನ್ಸ್ ಅಥವಾ ಸಮಸ್ಯೆಗಳಿಗೆ ಕಾರಣವಾಗ್ತದೆ? ಖಂಡಿತವಾಗಿಯೂ ಬಹಳಷ್ಟು ಸಮಸ್ಯೆಗಳಿಗೆ ತೊಂದರೆ ಆಗುವ ಸಾಧ್ಯತೆ ಇದೆ. ಡಯಾಬಿಟಿಸ್ ಅನ್ನೋದರಲ್ಲಿ ಏನು, ಈಗ ತಾನೇ ಹೇಳಿದೆ ನಾನು, ನಮ್ಮ ರಕ್ಷಣಾ ವ್ಯವಸ್ಥೆ ಕುಸಿಯುತ್ತದೆ ಅಂತೇಳಿ. ಸಾಮಾನ್ಯವಾಗಿ ಬಾಯಿನಲ್ಲಿ ಯಾವುದೇ ರೀತಿಯ ಹುಣ್ಣಾದಾಗ, ಗಾಯ ಆದಾಗ ಈ ಫ್ಯಾಗೋಸೈಟೋಸಿಸ್ ಅಂತ ಹೇಳ್ತೇವೆ, ದೇಹದ ರಕ್ಷಣಾ ವ್ಯವಸ್ಥೆನಲ್ಲಿ ಈ ಫ್ಯಾಗೋಸೈಟ್ಸ್ ಅಂತ ಹೇಳಿ ಬಿಳಿ ರಕ್ತ ಕಣಗಳು ನಮ್ಮ ದೇಹದಲ್ಲಿ ಸೈನಿಕರಿದ್ದಾಗೆ, ಯಾವುದೇ ಗಾಯ ಆದಾಗ, ಯಾವುದೇ ಫಾರಿನ್ ಬಾಡಿ ಬಂದಾಗ, ಅಥವಾ ಯಾವುದೇ ಬ್ಯಾಕ್ಟೀರಿಯಾ ದೇಹವನ್ನು ಅಟ್ಯಾಕ್ ಮಾಡಿದಾಗ, ಅಥವಾ ವೈರಾಣು ಸಹ ಇರ್ಬೋದು ಅಟ್ಯಾಕ್ ಆದಾಗ, ಅವರನ್ನು ದೇಹದಿಂದ ಹೊರಗೆ ಹಾಕಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಈ ಬಿಳಿ ರಕ್ತ ಕಣಗಳು ಮುಂಚೂಣಿಯಲ್ಲಿ ಇರ್ತದೆ. ಒಂದು ರೀತಿಯ ರೋಗ ನಿರೋಧಕ ವ್ಯವಸ್ಥೆ, ದೇಹದಲ್ಲಿರುವಂಥ ಸೈನಿಕರು ಅವರು. ಈ ಮಧುಮೇಹ ರೋಗಿಗಳಲ್ಲಿ ಈ ಫ್ಯಾಗೋಸೈಟೋಸಿಸ್ ಅನ್ನುವ ಪ್ರಕ್ರಿಯೆ ಬಹಳ ಎಲ್ಲ ರೋಗಿಗಳ, ಎಲ್ಲ ನಾರ್ಮಲ್ ಆರೋಗ್ಯವಂತ ವ್ಯಕ್ತಿಗಳ ಥರ ಇರುವುದಿಲ್ಲ. ಈ ಕಾರಣದಿಂದ ಮಧುಮೇಹ ರೋಗಿಗಳಿಗೆ ರಕ್ಷಣಾ ವ್ಯವಸ್ಥೆ ಕುಸಿದಿರ್ತದೆ, ಮತ್ತು ಪದೇ ಪದೇ ಸೋಂಕಾಗಲಿಕ್ಕೆ, ಇನ್ಫೆಕ್ಷನ್ ಅಂತ ನಾವು ಹೇಳ್ತೇವೆ, ಸೋಂಕು ಆಗಲಿಕ್ಕೆ ಕಾರಣ ಆಗ್ತದೆ. ಸೊ ಬಾಯಿನಲ್ಲಿ ಪದೇ ಪದೇ ಹುಣ್ಣಾಗುವಂಥದ್ದು, ಬಾಯಿನಲ್ಲಿ ಸೋಂಕು ಆಗುವಂಥದ್ದು, ಹಲ್ಲು ನೋವು ಬರುವಂಥದ್ದು, ಈ ಎಲ್ಲ ಸಮಸ್ಯೆಗಳು ಹೆಚ್ಚಾಗಿ ಡಯಾಬಿಟಿಕ್ ರೋಗಿಗಳಲ್ಲಿ ಕಂಡುಬರ್ತದೆ. ಪದೇ ಪದೇ ಸೋಂಕಾದಾಗ ನ್ಯಾಚುರಲಿ ವೈದ್ಯರ ಬಳಿ ಬರ್ತಾರೆ. ಅದಲ್ಲದೆ ಗಾಯ ಒಣಗೋದು ಬಹಳ ನಿಧಾನ ಡಯಾಬಿಟಿಕ್ ರೋಗಿಗಳಲ್ಲಿ. ಬೇರೆ ಕಡೆ ಗಾಯ ಆದಾಗ ಎಲ್ಲರಿಗೂ ಗೊತ್ತು, ಗಾಯ ಒಣಗೋದೇ ಇಲ್ಲ ಅಂತ ಹೇಳ್ತಾರೆ. ಆದರೆ ಬಾಯಿ ಅಂದರೆ ಒಂದು ವಿಶೇಷವಾದಂಥ ಒಂದು ಸ್ಟ್ರಕ್ಚರ್, ಬಾಯಿನಲ್ಲಿ ಯಾವತ್ತೂ ಜೊಲ್ಲು ರಸ ಇರ್ತದೆ, ಬಾಯಿ ಒದ್ದೆ ಆಗಿಕೊಂಡೇ ಇರ್ತದೆ. ಒಂದು ಗಾಯ ಒಣಗಬೇಕಾದ್ರೆ ನಾವು ಗಾಯಕ್ಕೆ ನೀರು ತಾಗದಂತೆ ಎಚ್ಚರ ವಹಿಸಬೇಕು. ಆದರೆ ಬಾಯಿನಲ್ಲಿ ಅನಿವಾರ್ಯ ಸಲೈವ ಜೊಲ್ಲು ರಸ ಇರುವ ಕಾರಣದಿಂದ ಯಾವಾಗಲೂ ಒದ್ದೆ ಆಗಿರ್ತದೆ. ಇಲ್ಲಿ ರಕ್ಷಣಾ ವ್ಯವಸ್ಥೆ ಕುಸಿದಿರುತ್ತದೆ, ರಕ್ತದಲ್ಲಿನ ಶುಗರ್ನ ಮಟ್ಟ ಜಾಸ್ತಿ ಇರ್ತದೆ, ಆದರೆ ಗಾಯ ಒಣಗಲಿಕ್ಕೆ ಅಲ್ಲಿ ಒದ್ದೆ ವಾತಾವರಣ ಇರುವುದರಿಂದ ಗಾಯ ಒಣಗುವುದೇ ಇಲ್ಲ. ಪದೇ ಪದೇ ಸೋಂಕು ಆಗುವಂಥದ್ದು, ಗಾಯ ಒಣಗುವಂಥದ್ದು, ಒಣಗದೇ ಇರುವಂಥದ್ದು, ಹೆಚ್ಚಿನ ರಕ್ತದಲ್ಲಿ ಇರುವಂತಹ ಅಕ್ಕರೆ ಅಂಶ, ಇವೆಲ್ಲ ಒಟ್ಟು ಸೇರಿ ರೋಗಿಗಳಿಗೆ ಪದೇ ಪದೇ ತೊಂದರೆಗಳು ಕಾಡುತ್ತಲೇ ಇರ್ತದೆ. ಈ ಕಾರಣದಿಂದ ಖಂಡಿತವಾಗಿ ಸಹ ಡಯಾಬಿಟಿಸ್ ಇರುವಂತಹ ರೋಗಿಗಳಿಗೆ ನಾವು ದಂತವೈದ್ಯರು ವಿಶೇಷವಾದಂತಹ ಮುತುವರ್ಜಿ ವಹಿಸಬೇಕು. ಸಾಮಾನ್ಯ ರೋಗಿಗಳಿಗೆ ಹಲ್ಲು ಕೀಳುವಾಗ ನಾವು ಸಾಮಾನ್ಯವಾಗಿ ಆಂಟಿಬಯೋಟಿಕ್ ಕವರೇಜ್ ಕೊಡುವುದಿಲ್ಲ. ಈ ಡಯಾಬಿಟಿಸ್ ರೋಗಿಗಳಿಗೆ ನಾವು ಏನು ಮಾಡ್ತೇವೆ ಅಂತೇಳಿದರೆ, ಹಲ್ಲು ಕೀಳುವ ಮೊದಲೇ ಶುಗರ್ ಕಂಟ್ರೋಲ್ ಇದೆಯಾ ಇಲ್ವೋ ಅಂತ ತಿಳಿದುಕೊಳ್ತೇವೆ, ಶುಗರನ್ನು ಕಂಟ್ರೋಲ್ ಮಾಡಿಸ್ತೇವೆ, ಆ ಬಳಿಕ ಆಂಟಿಬಯೋಟಿಕ್ ಕವರೇಜನ್ನು ನಾವು ಕೊಡ್ತೇವೆ. ಯಾಕೆ ಆಂಟಿಬಯೋಟಿಕ್ ಕೊಡ್ತೇವೆ ಅಂತೇಳಿದರೆ, ಅವರಿಗೆ ಸ್ವಂತಕ್ಕಾಗಿ ಅವರ ದೇಹವನ್ನು ರಕ್ಷಿಸಿಕೊಳ್ಳುವ ಸಾಮರ್ಥ್ಯ ಕುಂದಿರ್ತದೆ. ಆಂಟಿಬಯೋಟಿಕ್ ಕೊಟ್ಟು ಪುನಃ ಮೇಲೆ ಇನ್ಫೆಕ್ಷನ್ ಆಗಬಾರದು ಅನ್ನೋ ದೃಷ್ಟಿಯಿಂದ ನಾವು ಈ ರೀತಿ ಆಂಟಿಬಯೋಟಿಕ್ ಕವರೇಜನ್ನು ಕೊಟ್ಟು ನಾವು ಮತ್ತೆ ಮೌತ್ ವಾಶ್ಗಳನ್ನು ಕೊಡ್ತೇವೆ. ಕ್ಲೋರೆಕ್ಸಿಡಿನ್ ಮೌತ್ ವಾಶ್ ಇರ್ಬೋದು, ಹೈಡ್ರೋಜನ್ ಪರಾಕ್ಸೈಡ್ ಮೌತ್ ವಾಶ್ ಇರ್ಬೋದು, ಇದನ್ನು ಕೊಟ್ಟು ಬಾಯಿಯಲ್ಲಿರುವಂತಹ ಲಕ್ಷಾಂತರ ಬ್ಯಾಕ್ಟೀರಿಯಾಗಳ ಸಂಖ್ಯೆಗಳನ್ನು ಕಡಿಮೆ ಮಾಡ್ತೇವೆ. ಈ ಆಂಟಿಬಯೋಟಿಕ್ ಕೊಟ್ಟು ಮೌತ್ ವಾಶ್ ಕೊಟ್ಟಾಗ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕಡಿಮೆ ಆದಾಗ ಸೋಂಕು ಆಗುವ ಸಾಧ್ಯತೆ ಕಡಿಮೆ ಇರ್ತದೆ. ಈ ಎಲ್ಲ ಕಾರಣದಿಂದ ಮತ್ತೆ ಹೆಚ್ಚಾಗಿ ನಾವು ಡಯಾಬಿಟಿಕ್ ರೋಗಿಗಳಿಗೆ ಪ್ರತಿ 6 ತಿಂಗಳಿಗೊಮ್ಮೆ ಹಲ್ಲನ್ನು ಶುಚಿಗೊಳಿಸಬೇಕು ಅಂತ ಹೇಳುವ ಆದೇಶವನ್ನು ನೀಡ್ತೇವೆ. ಹೌದು, ಯಾಕೆ ಅಂತ ಹೇಳಿದ್ರೆ ಹಲ್ಲಿನ ಸುತ್ತ ಪಾಚಿ ಕಟ್ಟಿಕೊಂಡು ಪ್ಲಾಕ್ ಅಂತ ಏನು ಹೇಳ್ತೇವೆ, ಅಥವಾ ಕ್ಯಾಲಿಕ್ಯುಲಸ್, ಅದು ಗಟ್ಟಿಯಾದಾಗ ಕ್ಯಾಲಿಕ್ಯುಲಸ್ ಅಂತ ಹೇಳ್ತೇವೆ, ಟಾರ್ಟರ್ ಅಂತ ಹೇಳ್ತೇವೆ. ಇದನ್ನು ನಾವು ನಿರಂತರವಾಗಿ ಕ್ಲೀನ್ ಮಾಡ್ತಾ ಇದ್ರೆ 6 ತಿಂಗಳಿಗೊಮ್ಮೆ ಬಾಯಲ್ಲಿರುವಂತಹ ಇದು ರೋಗಾಣುಗಳ ಸಂಖ್ಯೆ, ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕಡಿಮೆ ಆಗ್ತದೆ, ಆಗ ಸೋಂಕು ಆಗುವ ಸಾಧ್ಯತೆ ಕಡಿಮೆ ಆಗ್ತದೆ. ಸೊ ಡಯಾಬಿಟಿಸ್ ಇರುವಂತಹ ರೋಗಿಗಳಿಗೆ ನಾವು ಹೆಚ್ಚಿನ ಇತರ ರೋಗಿಗಳಿಗಿಂತ 10 ಪಟ್ಟು ಹೆಚ್ಚು ಮುತುವರ್ಜಿ ವಹಿಸಬೇಕಾದಂತಹ ಅನಿವಾರ್ಯತೆ ಇರ್ತದೆ. ಈ ಇತ್ತೀಚಿನ ವರ್ಷಗಳಲ್ಲಿ ಈ ಡಯಾಬಿಟಿಸ್ ಅಥವಾ ಮಧುಮೇಹ ಎನ್ನುವಂಥದ್ದು ಯುವಕರಲ್ಲಿಯೂ ಕೂಡ ಕಂಡು ಬರ್ತಾ ಇದೆ ಅಂತ ಕೇಳಿದ್ದೀವಿ. ಅಂದರೆ ಮೊದಲೆಲ್ಲ 50-60 ವರ್ಷದ ಸಂದರ್ಭದಲ್ಲಿ ಮಧುಮೇಹ ಬರ್ತದೆ ಅಂತ ಹೇಳಿ, ಈ ಯುವಕರಲ್ಲಿಯೂ ಕೂಡ ಈ ದಂತ ಆರೋಗ್ಯದ ಸಮಸ್ಯೆಗಳು ಬರ್ತವ ಅಂದರೆ ಯಾವ ಮಧುಮೇಹಿಗಳಾದರೆ? ಖಂಡಿತವಾಗಿ ಸಹ ಈ ಹಿಂದೆಯೆಲ್ಲ ಈ ಡಯಾಬಿಟಿಸ್ ಅನ್ನೋದು 50-60 ನಂತರ ಕ್ಯಾನ್ಸರ್ ಮತ್ತು ಡಯಾಬಿಟಿಸ್ ಎಲ್ಲ ಇಳಿ ವಯಸ್ಸಿನಲ್ಲಿ ಬರುವಂಥ ರೋಗ ಆಗಿತ್ತು. ಆದರೆ ಈಗ ಏನಾಗಿದೆ ಅಂತ ಹೇಳಿದರೆ, ಜಾಗತಿಕವಾಗಿ ನಾವು ಮಾತನಾಡೋದಾದರೆ 750 ಕೋಟಿಯಲ್ಲಿ ಸುಮಾರು 50 ಕೋಟಿ ಮಂದಿ ಮಧುಮೇಹದಿಂದ ಜಾಗತಿಕವಾಗಿ ಈಗ ಬಳಲ್ತಾ ಇದ್ದಾರೆ. ನಮ್ಮ ಭಾರತ ದೇಶದಲ್ಲಿ ಸುಮಾರು 7-8 ಕೋಟಿ ಮಂದಿ ಡಯಾಬಿಟಿಸ್ನಿಂದ ಬಳಲ್ತಾ ಇದ್ದಾರೆ. ಅದರಲ್ಲಿ ಸುಮಾರು 50% ಮಂದಿ ತಾವು ಹೇಳಿದಾಗೆ ಯುವಕರನ್ನೇ ಕಾಡ್ತಾ ಇದೆ. ಮತ್ತು ಗ್ರಾಮೀಣ ಪ್ರದೇಶ ಜನರಿಗೆ ಸ್ವಲ್ಪ ಕಡಿಮೆ, ನಗರ ಪ್ರದೇಶಗಳಲ್ಲಿ ಈ ಡಯಾಬಿಟಿಸ್ ಜಾಸ್ತಿ ಇದೆ ಅಂತೇಳಿ ಅಂಕಿಅಂಶಗಳಿಂದ ತಿಳಿದು ಬಂದಿದೆ. ಇದು ಏನನ್ನು ಸೂಚಿಸ್ತಾ ಇದೆ ಅಂತೇಳಿದರೆ, ನಮ್ಮ ಜೀವನ ಶೈಲಿ, ನಮ್ಮ ಆಹಾರ ಪದ್ಧತಿ ಹಾಗೂ ನಮ್ಮ ಬದುಕುವ ರೀತಿಯನ್ನು, ಜೀವನ ಶೈಲಿಯನ್ನು ಹೊಂದಿಕೊಂಡಿದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಹಿಂದಿನ ದಿನಗಳಲ್ಲಿ ಕಷ್ಟಪಟ್ಟು ಜೀವನ ಮಾಡ್ತಾಯಿದ್ರು, ದೈಹಿಕ ಪರಿಶ್ರಮ ಇರುವಂಥ ಕೆಲಸ ಮಾಡ್ತಾಯಿದ್ರು, ಒತ್ತಡದ ಜೀವನ ಇರಲಿಲ್ಲ. ಈಗ ಏನಾಗಿದೆ ಅಂದರೆ, ಜೀವನ ಇಡೀ ಒತ್ತಡವೇ, ಕೆಲಸದ ಸಂದರ್ಭಗಳಲ್ಲಿ ಒತ್ತಡ, ಅತಿಯಾದ ಒತ್ತಡದಲ್ಲಿ ಕೆಲಸ ಮಾಡುವಂಥದ್ದು, ತಿನ್ನುವ ಆಹಾರ, ನಾವು ತಿನ್ನುವ ಆಹಾರ ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಶರ್ಕರ ಪಿಷ್ಟಗಳು ಎಲ್ಲವನ್ನು ಸಮತೋಲಿತವಾಗಿ ಇರಬೇಕು. ಈಗೇನಾಗಿದೆ, ನಾವು ತಿನ್ನೋದು ಕರಿದ ತಿಂಡಿಗಳು, ಜಂಕ್ ಫುಡ್ಗಳನ್ನು ತಿಂತೇವೆ. ಇದೆಲ್ಲ ಮಕ್ಕಳು ಸಹ ಅದನ್ನೇ ತಿನ್ನುವುದು. ಈ ಜಂಕ್ ಫುಡ್ ತಿನ್ನುವಂತಹ ಮಕ್ಕಳಲ್ಲಿ ಸಣ್ಣ ಪ್ರಾಯದಲ್ಲಿ ಸಹ ಡಯಾಬಿಟಿಸ್ ಬರೋ ಸಾಧ್ಯತೆ ಜಾಸ್ತಿ ಇದೆ. ಮತ್ತೆ ನಮ್ಮ ದೈಹಿಕ ಪರಿಶ್ರಮ ಇಲ್ಲ. ಈಗ ಕೊರೋನಾದಿಂದಾಗಿ ಜೀವನ ಶೈಲಿ ಸಂಪೂರ್ಣವಾಗಿ ಬದಲಾಗಿದೆ. ಯಾವತ್ತು ಕಂಪ್ಯೂಟರ್ ಮುಂದೆ ಕುಳಿತುಕೊಂಡು ಓದುವಂಥ ಪ್ರಕ್ರಿಯೆಗೆ ನಾಂದಿ ಹಾಡ್ತಾ ಇದ್ದೇವೆ. ಮಕ್ಕಳು ಕ್ರೀಡಾಂಗಣಕ್ಕೆ ಅಂಗಳಕ್ಕೆ ಹೋಗೋದೇ ಇಲ್ಲ, ಮನೆಯೊಳಗೆ ಕೂತು ಎಲ್ಲವನ್ನ ಕೈಬೆರಳ ತುದಿಯಲ್ಲಿ ಎಲ್ಲವೂ ಸಿಗುವಂಥ ವ್ಯವಸ್ಥೆಗೆ ನಾಂದಿ ಹಾಡಿದ್ದೇವೆ. ಈ ಎಲ್ಲ ಕಾರಣದಿಂದಾಗಿ ಬದಲಾದ ಜೀವನ ಶೈಲಿ, ಒತ್ತಡದ ಬದುಕು, ಜಂಕ್ ಫುಡ್, ಆಹಾರದ ನಿಯಂತ್ರಣ ಇಲ್ಲದಿರುವಂಥದ್ದು, ಈ ಎಲ್ಲ ಕಾರಣಗಳಿಂದಾಗಿ ಸಣ್ಣ ಪ್ರಾಯದಲ್ಲಿ ಮಕ್ಕಳಲ್ಲಿ ಸಹ ಮಧುಮೇಹ ಬರುವುದು ಹೆಚ್ಚಾಗಿ ಕಂಡು ಬರ್ತಾ ಇದೆ. ನಮ್ಮ ಭಾರತ ದೇಶದಲ್ಲಿ 8 ಕೋಟಿ ಮಧುಮೇಹಿಗಳಲ್ಲಿ 50% ಮಂದಿ ಮಕ್ಕಳು, 40 ವರ್ಷಕ್ಕಿಂತ ಕೆಳಗಿನವರು ಅನ್ನೋದು ಬಹಳ ಆತಂಕಕಾರಿಯಾದಂಥ ವಿಚಾರ. ಈ ನಿಟ್ಟಿನಲ್ಲಿ ನಾವೆಲ್ಲ ನಮ್ಮ ಮಕ್ಕಳನ್ನು, ನಮ್ಮ ಯುವ ಜನರನ್ನು ಎಚ್ಚರಿಸಬೇಕಾದಂಥ ಒಂದು ಅನಿವಾರ್ಯ ಕಾಲಘಟ್ಟದಲ್ಲಿ ನಾವು ನಿಂತಿದ್ದೇವೆ. ಈಗ ದಂತ ಚಿಕಿತ್ಸಕರ ದೃಷ್ಟಿಯಿಂದ ನೋಡಿದರೆ ಈ ಮಧುಮೇಹಿಗಳಿಗೆ ಟ್ರೀಟ್ಮೆಂಟ್ ಕೊಡುವಂತಹದ್ದು ಅಥವಾ ಚಿಕಿತ್ಸೆಯನ್ನು ಕೊಡಿಸುವಂತಹದ್ದು ಎಷ್ಟರ ಮಟ್ಟಿಗೆ ಸವಾಲು? ದಂತ ಚಿಕಿತ್ಸೆ ಮಾಡುವಾಗ ಡಯಾಬಿಟಿಸ್ ರೋಗಿಗಳಿಗೆ ನಾವು ವಿಶೇಷವಾದಂತಹ ಮುತುವರ್ಜಿಯನ್ನು ವಹಿಸಬೇಕಾಗುತ್ತೆ. ಯಾವುದೇ ರೀತಿಯ ಹಲ್ಲು ಕೀಳುವುದಿರಲಿ, ಹಲ್ಲು ಶುಚಿಗೊಳಿಸಿ ಇರುವುದಿರಲಿ, ಯಾವುದೇ ಚಿಕಿತ್ಸೆ ಯಾವುದೇ ಮೈನರ್ ಸರ್ಜರಿ ಮಾಡುವಾಗ ನಾವು ಏನು ಶುಗರ್ ಲೆವೆಲನ್ನು ಕಂಟ್ರೋಲಲ್ಲಿ ಇಡಬೇಕಾಗತ್ತೆ. ಸಾಮಾನ್ಯವಾಗಿ 120 mg ಪರ್ ಡೆಸಿಲೀಟರ್ ಅಂತ ಹೇಳ್ತೇವೆ ನಾವು, ಅದು ನಮ್ಮ ನಾರ್ಮಲ್ ರ್ಯಾಂಡಮ್ ಬ್ಲಡ್ ಶುಗರ್ ಅಂತ ಹೇಳ್ತೇವೆ. ಫಾಸ್ಟಿಂಗ್ ಬ್ಲಡ್ ಶುಗರ್ ಅಂದರೆ 8 ಗಂಟೆಗಳ ಕಾಲ ಏನೂ ತಿನ್ನದೆ ಬೆಳಗಿನ ಹೊತ್ತು ನಮ್ಮ ರಕ್ತವನ್ನು ಪರೀಕ್ಷೆ ಮಾಡಿದರೆ 90-110 mg ಅಂತ ಇರಬೇಕು. ಸೊ ಇದು ಕಂಟ್ರೋಲ್ನಲ್ಲಿ ಇರಿಸಿ ಯಾವುದೇ ಪ್ರೊಸೀಜರ್ ಹಲ್ಲು ಕೀಳುವ ಮೊದಲು ನಾವು ಇದನ್ನು ಡಯಾಬಿಟಿಸನ್ನು ಕಂಟ್ರೋಲ್ ಮಾಡಿಯೇ ಮಾಡಬೇಕಾಗತ್ತೆ. 400 mg ಇರುವಂಥ ವ್ಯಕ್ತಿಗೆ ನಾವು ಹಲ್ಲು ಕಿತ್ತರೆ ಖಂಡಿತವಾಗಿ ಗಾಯ ಒಣಗುವ ಸಾಧ್ಯತೆ ಇಲ್ಲ, ಕಾಂಪ್ಲಿಕೇಷನ್ ಆಗುವ, ಸೋಂಕಾಗುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಅವರಿಗೆ ಮೊದಲೇ ದೇಹದ ರಕ್ಷಣಾ ವ್ಯವಸ್ಥೆ ಕುಸಿದಿರ್ತದೆ, ಶುಗರ್ ಲೆವೆಲ್ ಜಾಸ್ತಿ ಇರ್ತದೆ. ರಕ್ತದಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಇದ್ದಾಗ ಬ್ಯಾಕ್ಟೀರಿಯಾಗಳು ಜಾಸ್ತಿ ವಿಜೃಂಭಿಸ್ತವೆ, ಜಾಸ್ತಿ ಸೋಂಕಾಗುವ ಸಾಧ್ಯತೆ ಇದೆ. ಸೊ ಈ ಎಲ್ಲ ಕಾರಣದಿಂದ ಯೂಗ್ಲೈಸೇಮಿಯಾ ಅಂತ ನಾವು ಹೇಳ್ತೇವೆ, ರಕ್ತದಲ್ಲಿ ಶುಗರ್ ಲೆವೆಲನ್ನು ನಾರ್ಮಲ್ ಮಾಡಿಯೇ ಈ ಹಲ್ಲು ಕೀಳುವಂಥ ಪ್ರಕ್ರಿಯೆಗೆ ನಾವು ಆರಂಭಿಸ್ತೇವೆ. ಅದಲ್ಲದೆ ಹಲ್ಲು ಶುಚಿಗೊಳಿಸುವಾಗಲೂ ಅಷ್ಟೇ, ಅಥವಾ ಫ್ಲ್ಯಾಪ್ ಸರ್ಜರಿ ಅಂತ ಏನು ಹೇಳ್ತೇವೆ, ಒಸಡಿನ ಸರ್ಜರಿ ಇರ್ಬೋದು, ಇನ್ನಾವುದೇ ಮೈನರ್ ಸರ್ಜರಿ ಮಾಡುವಾಗ ಶುಗರನ್ನು ನಾವು ಕಂಟ್ರೋಲ್ ಮಾಡಿಕೊಂಡೇ ಮಾಡಬೇಕಾಗತ್ತೆ. ಆದರೆ ಈಗ ಏನಾಗಿದೆ ಅಂತ ಹೇಳಿದರೆ, ಈಗಿನ ರೋಗಿಗಳು ಸಹ ಭಾಳ ಹಲ್ಲು ಕೀಳುವುದು 2 ದಿವಸ ಮೊದಲು ಡೋಸನ್ನು ಅವರೇ ಜಾಸ್ತಿ ಮಾಡ್ಕೋತಾರೆ, ಶುಗರ್ ಕಂಟ್ರೋಲ್ ಮಾಡ್ಕೊಂಡು ಬರ್ತಾರೆ. ಅಂತಹ ರೋಗಿಗಳು ಬಹಳ ನಮಗೆ ತೊಂದರೆಗೆ ಆಗುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ನೀವು ನಿಮ್ಮ ಶುಗರನ್ನು ನೀವು ಮಾತ್ರೆಗಳಿಂದ ಕಂಟ್ರೋಲ್ ಮಾಡಬಾರ್ದು, ನೀವು ನಿಮ್ಮ ಆಹಾರದಿಂದ, ದೈಹಿಕ ಪರಿಶ್ರಮದಿಂದ, ಡಯಟ್ ಮಾಡಿಕೊಂಡು ನೀವು ಅದನ್ನು ಕಂಟ್ರೋಲ್ ಮಾಡಬೇಕು. ನೀವು ಹಲ್ಲು ಕೀಳೋ 2 ದಿವಸ ಮೊದಲು 2 ಮಾತ್ರೆ ಬರಲು 4 ಮಾತ್ರೆ ತಿಂದು ಶುಗರ್ ನಾರ್ಮಲ್ ಮಾಡಿ ಬಂದರೆ ನಿಮಗೆ ಖಂಡಿತವಾಗಿ ತೊಂದರೆ ಆಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಇದನ್ನು ನಮ್ಮ ರೋಗಿಗಳು ಅರ್ಥ ಮಾಡಿಕೊಳ್ಬೇಕು. ನೀವು ಬರೀ ಹಲ್ಲು ಕೀಳೋದಕ್ಕೆ ಮಾತ್ರ ನೀವು ಶುಗರನ್ನು ಕಂಟ್ರೋಲ್ ಮಾಡಬೇಡಿ. ಈ ಡಯಾಬಿಟಿಸ್ ಅನ್ನೋದು ಒಂದು ನಿಧಾನವಾಗಿ ಕೊಲ್ಲುವಂಥ ಒಂದು ರೋಗ. ಅದು ಅಂಧತ್ವ ಬರ್ಬೋದು, ಮತ್ತು ಪೆರಿಫರಲ್ ನ್ಯೂರೋಪತಿ ಅಂತ ಹೇಳ್ತೇವೆ ನಾವು, ನರಗಳ ತೊಂದರೆ ದೌರ್ಬಲ್ಯ ಆಗ್ಬೋದು, ಹೃದಯಕ್ಕೆ ತೊಂದರೆ ಆಗ್ತದೆ, ಮೆದುಳಿಗೆ ತೊಂದರೆ ಆಗ್ತದೆ, ಹೃದಯಾಘಾತ ಆಗ್ಬೋದು. ಇದು ಸಾಮಾನ್ಯವಾಗಿ ಡಯಾಬಿಟಿಸ್ ಇರುವವರಿಗೆ ಹೈಪರ್ ಟೆನ್ಷನ್ ಸಹ ಜೊತೆ ಜೊತೆಯಾಗಿ ಇರ್ತದೆ. ಯಾಕೆಂದರೆ ಇವೆರಡೂ ಕೂತುಣ್ಣುವರ ರೋಗ ಅಂತ ನಾವು ಹೇಳ್ತೇವೆ, ಸಿರಿವಂತರ ರೋಗ. ಈಗ ಹಾಗಿಲ್ಲ, ಈಗ ಬಡವರಿಗೆ ಸಹ ಬರ್ತಾ ಇದೆ, ಈಗ ಕೂತುಣ್ಣುವವರಿಗೆ ಹೆಚ್ಚು ಬರ್ತಾ ಇದೆ. ಕೆಲಸ ಪರಿಶ್ರಮವಿಲ್ಲದ ಬದುಕು ನಡೆಸುವಂತಹ ಜೀವನ ಶೈಲಿ ಇರುವಂಥ ವ್ಯಕ್ತಿಗಳಿಗೆ ಹೆಚ್ಚು ಬರ್ತಾ ಇದೆ. ಈ ನಿಟ್ಟಿನಲ್ಲಿ ನಾನು ರೋಗಿಗಳಿಗೆ ಹೇಳುವುದಿಷ್ಟೇ, ನೀವು ಬರೀ ಚಿಕಿತ್ಸೆಯ ದೃಷ್ಟಿಯಿಂದ ನಿಮ್ಮ ಶುಗರನ್ನು ಕಂಟ್ರೋಲ್ ಮಾಡಬೇಡಿ. ನೀವು ಜೀವನ ಪರ್ಯಂತ ಸುಖವಾಗಿ ಬದುಕಬೇಕಾದ್ರೆ ನಿಮ್ಮ ಶುಗರನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ. ಆ ಮೂಲಕ ಒಂದು ನೀವು 100 ಕಾಲ ಬದುಕಲಿಕ್ಕೆ ಒಂದು ಮುನ್ನುಡಿಯ ಬರಲಿಕ್ಕೆ ಸಾಧ್ಯ ಇದೆ. ಇದಲ್ಲದೆ ಇನ್ನು ಶುಗರ್ ಕಂಟ್ರೋಲಿಗೆ ಸಾಮಾನ್ಯವಾಗಿ 2 ರೀತಿಯ ಔಷಧಿಗಳಿದೆ, ಇನ್ಸುಲಿನ್ ಇದೆ, ಮತ್ತು ಓರಲ್ ಹೈಪೋಗ್ಲೈಸಮೈಡ್ ಅಂತ ಹೇಳ್ತೇವೆ, ಮಾತ್ರೆಗಳಿಂದ ಶುಗರನ್ನು ಕಂಟ್ರೋಲ್ ಮಾಡ್ಬೋದು. ಈಗ ಈ ಕಳೆದ 5 ವರ್ಷಗಳಿಂದ ನೀವು ಶುಗರಿಗಾಗಿ ಮಾತ್ರೆ ತೆಗೆದುಕೊಂಡು ಶುಗರ್ ಕಂಟ್ರೋಲ್ ಮಾಡ್ತಾ ಇದ್ದರೆ ಅಂಥವರಿಗೆ ರಕ್ತದಲ್ಲಿ ಪ್ಯಾನ್ಸೈಟೋಪೀನಿಯಾ ಅಂತ ಹೇಳ್ತೇವೆ, ರಕ್ತದ ಕಣಗಳೆಲ್ಲ ಕಡಿಮೆ ಆಗುವ ಸಾಧ್ಯತೆಗಳಿದೆ. ಅಂತಹ ರೋಗಿಗಳಿಗೆ ನಾವು ಹಲ್ಲು ಕಿತ್ತರೆ ಅಥವಾ ಹಲ್ಲು ಶುಚಿಗೊಳಿಸಿದರೆ ವಿಪರೀತ ರಕ್ತಸ್ರಾವ ಆಗುವ ಸಾಧ್ಯತೆಯೂ ಇದೆ, ಅವರಿಗೆ ಪ್ಲೇಟ್ಲೆಟ್ಗಳ ಸಂಖ್ಯೆ ಕಡಿಮೆ ಆಗುವ ಸಾಧ್ಯತೆ ಇದೆ. ನೋನ್ ಡಯಾಬಿಟಿಕ್ ಪೇಷಂಟ್ ಕಳೆದ 5 ವರ್ಷಗಳಿಂದ ಅವರು ಚಿಕಿತ್ಸೆ ತಗೊಳ್ತಾ ಇದ್ದರೆ ಅಂಥವರಿಗೆ ನಾವು ಯಾವುದೇ ದಂತ ಚಿಕಿತ್ಸೆ ಮಾಡುವ ಮೊದಲು ಬ್ಲಡ್ ಸ್ಕ್ರೀನಿಂಗ್ ಅಂತ ಹೇಳ್ತೇವೆ, ರಕ್ತ ಪರೀಕ್ಷೆ ಮಾಡಿ ಅವರಲ್ಲಿ ಬಿಳಿ ರಕ್ತ ಕಣಗಳು, ಪ್ಲೇಟ್ಲೆಟ್ಗಳು ನಾರ್ಮಲ್ ಆಗಿ ಇದೆಯೋ ಇಲ್ಲವೋ ಅಂತ ತಿಳಿದೇ ನಾವು ಪ್ರೊಸೀಜರ್ ಮಾಡಬೇಕಾಗತ್ತೆ. ಇಲ್ಲದಿದ್ದರೆ ಅವರಿಗೆ ವಿಪರೀತ ರಕ್ತಸ್ರಾವವಾಗಿ ತೊಂದರೆ ಆಗುವ ಸಾಧ್ಯತೆಗಳು ಇದೆ. ಸೊ ಈ ಎಲ್ಲ ಅಂಶಗಳನ್ನು, ಶುಗರ್ ನಾರ್ಮಲ್ ಇರುವುದರ ಜೊತೆಗೆ ನಾವು ರಕ್ತದ ಸ್ಕ್ರೀನಿಂಗನ್ನು ಮಾಡಿ ಅವರಿಗೆ ಯಾವುದೇ ರೀತಿಯ ಕಾಂಪ್ಲಿಕೇಶನ್ ಆಗದ ರೀತಿಯಲ್ಲಿ ನಾವು ಮುತುವರ್ಜಿ ವಹಿಸಬೇಕಾದಂಥ ಒಂದು ಸಾಮಾಜಿಕ ಹೊಣೆಗಾರಿಕೆ ದಂತವೈದ್ಯರಿಗೆ ಇದೆ. ಕೊನೆಯ ಪ್ರಶ್ನೆ, ಅವರ ಒಂದು ಜೀವನ ಕ್ರಮ ಹೇಗಿರಬೇಕು ಅಂತೇಳಿ, ಈಗ ಮಧುಮೇಹಿಗಳಾಗಿದ್ದುಕೊಂಡು ದಂತದ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಅವರ ಜೀವನ ಕ್ರಮ ಹೇಗಿರಬೇಕು, ಆಹಾರ ಕ್ರಮ ಹೇಗಿರಬೇಕು? ನೋಡಿ, ದಂತ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಅಂತೇಳಿ ಆದರೆ ನೀವು

ಶಂಖಚಕ್ರಧರ ಶ್ರೀ ಗೋವಿಂದ ಶಂಖಚಕ್ರಧರ ಶ್ರೀ ಗೋವಿಂದ ಪಂಕಜಲೋಚನ ಪರಮಾನಂದ ಪಂಕಜಲೋಚನ ಪರಮಾನಂದ ಶಂಖಚಕ್ರಧರ ಶ್ರೀ ಗೋವಿಂದ ಪಂಕಜಲೋಚನ ಪರಮಾನಂದ ಮಕರಕುಂಡಲಧರ ಮೋಹನವೇಷ ಮಕರಕುಂಡಲಧರ ಮೋಹನವೇಷ